ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಅನ್ನದಾತ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕೃಷಿ ರಂಗಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮಹತ್ವ ಹಾಗೂ ಪ್ರಾಮುಖ್ಯತೆ ಕುರಿತು ನೇರ ಫೋನಿನ್ ರಸಪ್ರಶ್ನೆ ಕಾರ್ಯಕ್ರಮ. ನಡೆಸಿಕೊಡುವವರು ಡಾ ಮಂಜುಳಾ, ಉಪಯೋಜನಾ ನಿರ್ದೇಶಕರು ಆತ್ಮಯೋಜನೆ ಕೃಷಿ ಇಲಾಖೆ ಹಾಸನ, ಸಹಕಾರ ಅರಕಲಗೂಡು ವಿ ಮಧುಸೂಧನ್. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಹಾಗೂ 2462289, ಎಸ್ಟಿಡಿ ಕ್ರಮಾಂಕ 081272. ಈಗ ಕಡಿಮೆ ಮಳೆಯ ಚಿಂತೆ ಬಿಡು, ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133, ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 9178? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಸಿರಿಧಾನ್ಯ ಧಾರೆ ಈ ಒಂದು ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಇವತ್ತು ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. ಈ ಹಿಂದೆ ನಾವು ತಮಗೆ ತಿಳಿಸಿದ್ವಿ, ಈ ಸಿರಿಧಾನ್ಯ ಧಾರೆ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಏನು ಕೆಲವೊಂದು ಸಂಚಿಕೆಗಳಲ್ಲಿ ನಮ್ಮ ತಜ್ಞರು ಒಂದಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ಮಾಡಿಕೊಡ್ತಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನುವಂಥದ್ದು. ಈಗಾಗಲೇ ಸುಮಾರು 9 ಸಂಚಿಕೆಯಲ್ಲಿ ಕಾರ್ಯಕ್ರಮ ಪ್ರಸಾರ ಆಗಿದೆ. ಈ ಸಿರಿಧಾನ್ಯಗಳ ಸುಧಾರಿತ ಬೇಸಾಯ ಕ್ರಮಗಳು, ಸಿರಿಧಾನ್ಯಗಳ ಸುಧಾರಿತ ತಳಿಗಳು ಹಾಗೂ ಅವುಗಳ ವೈಶಿಷ್ಟ್ಯತೆ, ಸಿರಿಧಾನ್ಯದ ಔಷಧೀಯ ಗುಣ, ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ, ಸಿರಿಧಾನ್ಯಗಳ ಮಾರಾಟಕ್ಕೆ ಇರತಕ್ಕಂತಹ ಅವಕಾಶ, ಸಿರಿಧಾನ್ಯ ಹಾಗೂ ಆರೋಗ್ಯ ಮತ್ತು ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆ, ಮೌಲ್ಯವರ್ಧನೆಗಾಗಿ ಕೃಷಿ ಇಲಾಖೆಯಿಂದ ಇರುವಂತಹ ಯೋಜನೆಗಳು ಹಾಗೂ ಈ ಸಿರಿಧಾನ್ಯಗಳ ಉಪಯೋಗಗಳನ್ನು ಕುರಿತು ನಾವು 9 ಕಾರ್ಯಕ್ರಮವನ್ನು ಪ್ರಸಾರವನ್ನು ಮಾಡಿದ್ವಿ. ಇವತ್ತು ಈ ಸಿರಿಧಾನ್ಯಗಳ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಪ್ರಶ್ನೆಗಳನ್ನು, ನೀವು ಉತ್ತರವನ್ನು ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 2462289, ಮತ್ತೊಂದು ಸಂಖ್ಯೆ 2452258, ಎಸ್ಟಿಡಿ ಕೋಡ್ ಸಂಖ್ಯೆ 081272. ಸಂಪರ್ಕ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ: 2462289, ಮತ್ತೊಂದು ಸಂಖ್ಯೆ 2452258, ಎಸ್ಟಿಡಿ ಕೋಡ್ ಸಂಖ್ಯೆ 081272. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಿಂತ ಮೊದಲು ಒಂದಷ್ಟು ನಿಬಂಧನೆಗಳು ಇದ್ದಾವೆ, ಅವುಗಳನ್ನು ಕೂಡ ಒಮ್ಮೆ ಹೇಳಿಬಿಡ್ತೇನೆ. ಪ್ರಶ್ನೆಗಳನ್ನು ಒಬ್ಬರಿಗೆ ಒಮ್ಮೆ ಮಾತ್ರ ಕೇಳಲಾಗುತ್ತೆ. ಮೊದಲ ಪ್ರಶ್ನೆಗೆ ಅಥವಾ ನಾವು ಕೇಳದಂತಹ ಪ್ರಶ್ನೆಗೆ ಯಾರು ಉತ್ತರವನ್ನು ನೀಡ್ತಾರೋ ಅವರಿಗೆ ಮುಂದಿನ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸತತವಾಗಿ 5 ಪ್ರಶ್ನೆಗಳಿಗೆ ಯಾರು ಉತ್ತರವನ್ನು ಹೇಳ್ತಾರೋ ಅವರಿಗೆ ಆಕರ್ಷಕ ಬಹುಮಾನ ಇರುತ್ತೆ. ಅಥವಾ ಈ ದಿನದ ಸಂಚಿಕೆಯಲ್ಲಿ ಹೆಚ್ಚು ಪ್ರಶ್ನೆಗಳಿಗೆ ಯಾರು ಉತ್ತರವನ್ನು ಹೇಳ್ತಾರೋ ಅವ್ರಿಗೆ ಬಹುಮಾನ ಇರುತ್ತೆ. ಆದರೆ ಗರಿಷ್ಠ ಪ್ರಶ್ನೆಗಳ ಸಂಖ್ಯೆ 5 ಮಾತ್ರ. ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಯಾರು ಉತ್ತರಿಸ್ತಾರೋ ಅಂಥವ್ರಿಗೆ ಮಾತ್ರ ಎರಡನೆಯ ಪ್ರಶ್ನೆಯನ್ನು ಅಥವಾ ಮುಂದಿನ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಈಗ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ನೀವು ಕರೆಯನ್ನು ಮಾಡಬಹುದು. ಕರೆಯನ್ನು ಮಾಡುವ ಮೂಲಕ ಈ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಹಮ್ಮಿಕೊಂಡಿರತಕ್ಕಂತಹ ನೇರ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಉಪಯೋಜನಾ ನಿರ್ದೇಶಕರಾದ ಡಾಕ್ಟರ್ ಮಂಜುಳಾ ಅವರು. ಮಂಜುಳಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುಳಾ ಅವರೇ, ಈಗ ಸುಮಾರು 9 ಕಾರ್ಯಕ್ರಮಗಳು ನಮ್ಮಲ್ಲಿ ಪ್ರಸಾರ ಆಗಿದ್ದಾವೆ, ಏನನ್ಸುತ್ತೆ ನಿಮಗೆ? ವಿಶೇಷವಾದಂತಹ ಒಂದು ವಿಷಯಗಳ ಕುರಿತು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ತಜ್ಞರು ವಿಷಯವನ್ನು ತಿಳಿದುಕೊಂಡಂತವರು ಪ್ರತಿಯೊಬ್ಬರು ಕೂಡ ಬಂದು ಒಂದು ಸಿರಿಧಾನ್ಯದ ಬಗ್ಗೆ, ಸಿರಿಧಾನ್ಯದ ಮಹತ್ವದ ಬಗ್ಗೆ, ಸಿರಿಧಾನ್ಯವನ್ನ ಬೆಳೆಯುವುದು ಹೇಗೆ, ಸಿರಿಧಾನ್ಯವನ್ನ ಬಳಸುವಂತದ್ದು ಹೇಗೆ, ಅದರಿಂದ ಮೌಲ್ಯವರ್ಧನೆಗಳನ್ನ ಯಾವ ರೀತಿ ಮಾಡಬೇಕು, ಹಾಗೆ ನಮ್ಮ ಕೃಷಿ ಇಲಾಖೆಯಲ್ಲಿ ಮತ್ತೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ನೀಡುವುದರ ಮೂಲಕ ಮತ್ತು ಸಿರಿಧಾನ್ಯಗಳನ್ನ ಹೆಚ್ಚು ಬೆಳಿಬೇಕು, ಬಳಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಕೊಡ್ತಾ ಬಂದಿದ್ದೇವೆ. ಸೊ ಎಲ್ಲ ರೈತರು ಕೂಡ, ಎಲ್ಲ ಗ್ರಾಹಕರು ಕೂಡ ಈ ಒಂದು ಕಾರ್ಯಕ್ರಮದ ಸದುಪಯೋಗನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನೂ 10 ಏನು ಕಾರ್ಯಕ್ರಮಗಳು ಇದಾದ ನಂತರ ಇರುತ್ತೆ ಪ್ರತಿ ವಾರ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಾ ಹೆಚ್ಚಾಗಿ ಇದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ, ಯಾರು ಕರೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಹಲೋ, ಹಲೋ, ಹಲೋ, ಆಕಾಶವಾಣಿ, ಹಲೋ, ಹಲೋ ಆಕಾಶವಾಣಿ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಿಸಾನ್ ವಾಣಿಯಲ್ಲಿ ನಾವು ಸಿರಿಧಾನ್ಯದಾರೆ, ಹಲೋ ಹಲೋ, ಸಿರಿಧಾನ್ಯದಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಕರೆಯನ್ನು ಮಾಡಬೇಕು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462289, ಮತ್ತೊಂದು ಸಂಖ್ಯೆ 2452258, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಕರೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ. ತಾವು ಹೇಳ್ತಾ ಇದ್ರಿ ಸರಣಿಯನ್ನ ಕುರಿತು, ಮುಂದುವರಿಸಿ ಮೇಡಮ್. ಅದೇ ರೀತಿ ಈ ಸಿರಿಧಾನ್ಯ ಅಂತ ಹೇಳಿದ್ರೆ ಮಾನವರಿಗೇನು ಹೊಸದಾದ ಆಹಾರ ಪದಾರ್ಥ ಏನಲ್ಲ, ಆದರೆ ಆಧುನಿಕ ಮಾಯಾಲೋಕದಲ್ಲಿ ಈ ಒಂದು ಸಿರಿಧಾನ್ಯದ ಬಳಕೆ ಬಹಳಷ್ಟು ಕಡಿಮೆ ಆಗ್ತಾ ಬಂದಿದೆ. ಹಲೋ, ಹಲೋ, ನಮಸ್ತೆ, ಹೆಸರು ಹೇಳಿ. ಲಿಂಗರಾಜು. ಲಿಂಗರಾಜು, ಎಲ್ಲಿಂದ ಮಾತಾಡ್ತೀರಿ? ನಾಗಮಂಗಲ. ನಾಗಮಂಗಲದಿಂದ? ಲಿಂಗರಾಜು, ನಿಮ್ಮ ಫೋನ್ ನಂಬರ್ ಹೇಳಿ. 9886632 3279. ಪ್ರಶ್ನೆಗಳಿಗೆ ಉತ್ತರಿಸ್ತೀರಾ? ಲಿಂಗರಾಜು ಅವರೇ, ನಾನು ಮಂಜುಳಾ, ನಮಸ್ತೆ. ಮೊದಲನೇ ಪ್ರಶ್ನೆ ಹೇಗಿರುತ್ತೆ, ಬಹಳಷ್ಟು ಸುಲಭವಾದಂತ ಪ್ರಶ್ನೆ. ಯಾವುದಾದರೂ 5 ಸಿರಿಧಾನ್ಯಗಳನ್ನ ಹೆಸರಿಸ್ತೀರಾ? ಸಜ್ಜೆ, ಆರಕ, ನವಣೆ, ಊದಲು, ಸಾಮೆ, ಕೊರಲು. ಓಕೆ, ನಿಮ್ಮ ಉತ್ತರ ಸರಿಯಾಗಿದೆ. ನಾಗರಾಜು, ನೀವು ಪ್ರಥಮ ಪ್ರಶ್ನೆಗೆ ಅಥವಾ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳಿದ್ದೀರಿ. ಲಿಂಗರಾಜು, ಎರಡನೇ ಪ್ರಶ್ನೆಯನ್ನ ನಿಮಗೀಗ ಕೇಳಲಾಗುತ್ತೆ. ಎರಡನೇ ಪ್ರಶ್ನೆ, ಸಿರಿಧಾನ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಪೌಷ್ಟಿಕಾಂಶ ಯಾವುದು ಅಂತ ಹೇಳ್ತೀರಾ? ನಾರಿನ ಅಂಶ ಇರುತ್ತೆ, ಕ್ಯಾಲ್ಸಿಯಂ ಅಂಶ ಇರುತ್ತೆ, ಖನಿಜಾಂಶಗಳಿದ್ದಾವೆ. ಕರೆಕ್ಟ್ ಆಗಿದೆ ನಿಮ್ಮ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ, ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ರೊಟ್ಟಿ ತಯಾರಿಸ್ತಾರೆ. ಈ ಪ್ರಶ್ನೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಈ ರೊಟ್ಟಿ ಮಾಡೋದಕ್ಕೆ ಬಳಸುವಂತಹ ಮುಖ್ಯವಾದ ಸಿರಿಧಾನ್ಯ ಯಾವುದು? ಅದು ಸಾಮೆ ಇರಬೇಕು, ಸಜ್ಜೆ ಅನ್ಸುತ್ತೆ ಮೇಡಮ್. ಕರೆಕ್ಟಾಗಿ ಹೇಳಬೇಕು, ಸಜ್ಜೆನ ಸಾಮೆನ ಅಂತ. ರಾಗಿನ, ಸಜ್ಜೆನ, ಗೋಧಿನ, ಹಾರ್ಕನ, ಯಾವುದು? ಸಜ್ಜೆ. ವೆರಿ ಗುಡ್, ನಿಮ್ಮ ಉತ್ತರ. ಮೂರನೇ ಪ್ರಶ್ನೆಗೆ ಕೂಡ ಸರಿಯಾಗಿ ಉತ್ತರವನ್ನು ಹೇಳಿದಿರ ನಿಂಗರಾಜು. ಸಿರಿಧಾನ್ಯದ ಬಗ್ಗೆ ಅಲ್ಲ ಲಿಂಗರಾಜ್ ಅವರೇ, ನೀವು ಸಿರಿಧಾನ್ಯ ಬಳಸ್ತೀರಾ? ಬೆಳಿತೀರಾ? ಓಕೆ, ವೆರಿ ಗುಡ್. ಹಾಗೆ ನಾಲ್ಕನೇ ಪ್ರಶ್ನೆ, ಸಾಮಾನ್ಯವಾಗಿ ಸಿರಿಧಾನ್ಯಗಳನ್ನ ಜಿಲ್ಲೆಯಲ್ಲಿ ಯಾವ ಕಾಲದಲ್ಲಿ ಬಿತ್ತನೆ ಮಾಡ್ತಾರೆ ಗೊತ್ತಾ? ತಪ್ಪಾಗಿದೆ ನಿಮ್ಮ ಉತ್ತರ ಲಿಂಗರಾಜು. ಹಾಗಾದ್ರೆ ನೀವು ಬೆಳೀತಾ ಇಲ್ಲ, ಬಳಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ನಿಮ್ಮ ಪ್ರಶ್ನೆಗೆ ಏನ್ ಹೇಳಿ? ಪ್ರಶ್ನೆ ಮತ್ತೊಮ್ಮೆ ಸರ್, ಅದು ಹಿಂಗಾರ ಯಾವಾಗ ಬೆಳೀತಾರೆ ಅಂತ ಅಂದ್ರೆ ಹಿಂಗಾರಿನಲ್ಲಿ ಬೆಳೀತಾರೆ ಅದನ್ನ. ಇಲ್ಲ, ತಪ್ಪಾಗಿದೆ, ತಪ್ಪಾಗಿದೆ ಉತ್ತರ. ಉತ್ತರ ತಪ್ಪಾಗಿದೆ. ಮೂರು ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿದ್ರ ಲಿಂಗರಾಜು. ಧನ್ಯವಾದ ನಿಮ್ಗೆ, ಅಭಿನಂದನೆಗಳು. ಮುಂದಿನ ನಾವು ಪ್ರಶ್ನೆಗೆ ಕಾಲರ್ ಯಾರು ಕರೆ ಮಾಡಿದಾರೋ ಅಲ್ಲಿಗೆ ಹೋಗ್ತೇವೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಕರೆ ತುಂಡಾಗಿದೆ ಅದು. ಹಲೋ, ನಮ್ಮ ಈ ಒಂದು ಸಿರಿಧಾನ್ಯ ಧಾರೆ ಏನಿದೆಯೋ ಈ ಒಂದು ಸರಣಿಯನ್ನು ಕೇಳಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಯಾಕೆಂತಂದ್ರೆ ನಿಂಗರಾಜ್ ಅವರು ನಾಗಮಂಗಲದಲ್ಲಿ ಅಷ್ಟಾಗಿ ಬೆಳೆಯೋದಿಲ್ಲ ಇದನ್ನ. ಆದ್ರೂ ಕೂಡ ಸರಿಯಾದಂತ ಉತ್ತರಗಳನ್ನ ಅವರು ಹೇಳಿದ್ದಾರೆ. ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಹೇಳಿದ್ದಾರೆ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಸರ್, ಈಗ ಇದು ಸಿರಿಧಾನ್ಯ ವರ್ಷ ಅಂತ ಬೇರೆ ಇದೆ. ಹೌದು, ಯಾವುದೋ ಕರೆ ಬರ್ತಾ ಇದೆ. ಈ ಸಿರಿಧಾನ್ಯ ವರ್ಷದ ಜೊತೆಗೆ ಸಾಕಷ್ಟು ಪ್ರಚಾರ ನಮ್ಮ ಇಲಾಖೆ ಮೂಲಕ ಇರ್ಬೋದು, ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿರೋದ್ರಿಂದ ಈ ಪ್ರಚಾರ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸಿರಿಧಾನ್ಯ ಸೇವಿಸಬೇಕು, ಸಿರಿಧಾನ್ಯವನ್ನು ಬೆಳಿಬೇಕು, ಅದರದ್ದು ಆಹಾರದ ಸೇವನೆಯಿಂದಾಗುವ ಮಹತ್ವ ಏನು, ಇವೆಲ್ಲವನ್ನು ಕೂಡ ಬಹಳಷ್ಟು ಜನರು ಜಾಗೃತಿ ಬಂದಿದೆ ಜನರಲ್ಲಿ. ಸೊ ಈ ನಿಟ್ಟಿನಲ್ಲಿ ಅವರ ಆಹಾರ ಒಂದು ಶೈಲಿ ಕೂಡ ಬಹಳಷ್ಟು ಬದಲಾಗ್ತಾ ಇದೆ. ಹೌದು, ಈ ಆಹಾರ ಶೈಲಿ ಬದಲಾಗ್ತದೆ ಅಂತ ಅನ್ನುವಾಗ ಮುಂದುವರ್ಸೋಣ. ಇನ್ನೊಂದು ಕರೆ ಇದೆ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾವು ಹಾಸನಿಂದ ಮಂಜುಳಾ ಅಂತ. ಮಂಜುಳಾ ಅವರು, ಮಂಜುಳಾ ಏನ್ ಮಾಡ್ತೀರಾ? ನಾವು ಟೀಚರ್ ಸರ್. ಟೀಚರ್ ಆಗಿದ್ದೀರಾ? ನಮ್ಮ ಸಿರಿಧಾನ್ಯದಾರೆ ಕಾರ್ಯಕ್ರಮ ಕೇಳ್ತೀರಾ ಆಕಾಶವಾಣಿಯಲ್ಲಿ? ಸರ್, ನನಗೆ ಸಿರಿಧಾನ್ಯದ ಬಗ್ಗೆ ಮಾಹಿತಿನೇ ಬೇಕಾಗಿತ್ತು ಸರ್. ಅಲ್ಲ, ನಮ್ಗೆ ನಮ್ಮಲ್ಲಿ ಪ್ರತಿ ಹದಿನೈದು ದಿವಸಕ್ಕೊಂದ್ಸರಿ ಮೊದಲ ಹಾಗೂ ಮೂರನೇ ಭಾನುವಾರ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯದಾರೆ ಪ್ರಸಾರ ಆಗ್ತಾ ಇದೆ. ಇಲ್ಲ, ಈಗ ಇವತ್ತು ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ ರಸಪ್ರಶ್ನೆಗಳನ್ನ ಕೇಳಲಾಗುತ್ತೆ ನಿಮ್ಗೆ. ನೀವೊಂದು ಐದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿದ್ರೆ ನಿಮ್ಗೆ ಆಕರ್ಷಕ. ಸ್ವಲ್ಪ ರೇಡಿಯೋದಿಂದ ದೂರ ಬನ್ನಿ ಸರ್, ನನ್ಗೆ ಐಡಿಯಾ ಇಲ್ಲ ಸರ್. ಕೇಳಿಲ್ಲ. ಅಲ್ಲ, ರೇಡಿಯೋದಿಂದ ದೂರ ಬನ್ನಿ. ರೇಡಿಯೋದಿಂದ ದೂರ ಬನ್ನಿ. ಫೋನ್ ಮಾಡಿದ್ದು ಮಾಹಿತಿ ಇದ್ರ ಬಗ್ಗೆ ಕಲೆಕ್ಟ್ ಮಾಡಕ್ಕಾಗಿ. ಅಲ್ಲ, ನೀವು ರೇಡಿಯೋ ಕೇಳ್ತಾ ಇದೀರಾ ಅಲ್ವಾ ಈಗ? ನೀವು ರೇಡಿಯೋದಿಂದ ದೂರ ಬಂದು ಕರೆ ಮಾಡಿ, ಮಾತನಾಡಿ. ಓಕೆ ಸರ್. ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಮಂಜುಳಾ ಅವರು. ಅದೇ ಸರ್, ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಹಾಗಿದ್ರೆ ನಿಮ್ಗೆ ಪ್ರಶ್ನೆ ಕೇಳೋದು ಬೇಡವಾ? ಗೊತ್ತಿಲ್ಲ ಸರ್ ಆನ್ಸರ್ ಏನು. ಸರಿ, ಹಾಗಿದ್ರೆ ನಾವು ಮುಂದಿನ ಕರೆಗೆ ಹೋಗ್ತೀವಿ. ಕಾರ್ಯಕ್ರಮ ಏನು, ಏನ್ ನಡೀತದೆ ಅನ್ನೋದನ್ನ ಒಂಚೂರು ಕೇಳ್ಕೊಂಡು ಫೋನ್ ಮಾಡಿದ್ರೆ ಒಳ್ಳೇದು. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಕೇಳಿದರೆ ಇವತ್ತಿನ ಈ ಕಿಸಾನ್ ವಾಣಿಯಲ್ಲಿ ಸಿರಿಧಾನ್ಯ ಧಾರೆ ಸರಣಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನೇರ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲಿಕ್ಕೆ ನಮಗೆ ಕರೆಯನ್ನು ಮಾಡಬೇಕು. ಕರೆಯನ್ನು ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462289, ಮತ್ತೊಂದು ಸಂಖ್ಯೆ 2452258. ಎಸ್ಟಿಡಿ ಕೋಡ್ ಸಂಖ್ಯೆ 08172. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಕಡೂರು ತಾಲೂಕ್ ನಿಡಗಟ್ಟದಿಂದ ಸುವರ್ಣ. ಸುವರ್ಣ, ಸುವರ್ಣ, ಏನ್ ಕೆಲಸ ಮಾಡ್ತೀರಿ ನೀವು? ಸರ್, ನಾವು ಅಗ್ರಿಕಲ್ಚರ್. ಅಗ್ರಿಕಲ್ಚರ್? ನಮ್ಮ ಸಿರಿಧಾನ್ಯದಾರೆ ಸರಣಿ ಕೇಳ್ತೀರಾ ನೀವು? ಸರ್ ಟೈಮ್ ಇದ್ದಾಗ ಕೇಳ್ತೀನಿ, ಒಂದೊಂದ್ಸರಿ ಕರೆಂಟ್ ಇರಲ್ವಲ್ಲ ಸರ್, ಅವಾಗ ಕೇಳಕ್ ಆಗದೇ ಇಲ್ಲ. ಹೌದಾ, ಕರೆಂಟ್ ಇರೋ ರೇಡಿಯೋದಲ್ಲಿ ಮಾತ್ರ ಕೇಳದ ನೀವು? ಹೌದು ಸರ್. ಬ್ಯಾಟ್ರಿ ರೇಡಿಯೋಗಳು ಬರುತ್ತೆ ಅಲ್ವಾ? ಬರುತ್ತೆ ಸರ್, ನಾವು ಕರೆಂಟ್ ಅಲ್ಲಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಒಂದೊಂದ್ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ, ಕರೆಂಟ್ ಇಲ್ಲದೆ ಇದ್ದಾಗಲೂ ಕೇಳಬಹುದು. ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ ಮಂಜುಳಾ ಮೇಡಮ್ ಅವರು. ಕೇಳಿ. ನಮಸ್ತೆ ಸುವರ್ಣ ಅವ್ರಿಗೆ. ನಮಸ್ತೆ ಮೇಡಮ್. ಬೆಳಿತೀರಾ ನೀವು ಸಿರಿಧಾನ್ಯನ ಆ ಕಡೆ? ಇಲ್ಲ ಮೇಡಮ್, ಈ ಕಡೆ ಎಲ್ಲ ಸಿರಿಧಾನ್ಯ ಬೆಳೆಯಲ್ಲ. ಕಡೂರಲ್ಲಿ ಒಂದ್ ಸ್ವಲ್ಪ ಬೆಳಿಬೋದಲ್ವಾ? ಕಡೂರ್ ತಾಲೂಕಲ್ಲಿ ಕಡೂರು ತಾಲೂಕು ಬೆಳೀತಾರೆ, ನಮ್ ಕಡೆ ನಿಡ್ಗಟ್ಟದಲ್ಲಿ ಯಾರು ಬೆಳೆಯಲ್ಲ ಸರ್. ನಿಡ್ಗಟ್ಟ ಸ್ವಲ್ಪ ಜಾಸ್ತಿ ಮಳೆ ಬೀಳೋ ಪ್ರದೇಶ ಅನ್ಸುತ್ತೆ. ಇವಾಗೆಲ್ಲ ಇಲ್ಲ ಸರ್, ಬೆಳೆ ಏನಿಲ್ಲ, ನೀರಾವರಿ ಇಲ್ಲೇನೆ. ಈ ಟೊಮಟೊ ತರಕಾರಿ ಎಲ್ಲ ಹೆಚ್ಚಿಗೆ ಬೆಳೀತಾರೆ. ಅದೇ ಅದೇ ಆಗ್ಲಿ, ಈಗ ಸಿರಿಧಾನ್ಯದ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಬಹುಶಃ. ನೋಡೋಣ, ಕೇಳಿ ಮೇಡಮ್. ಆಯ್ತು, ಈ ಬೆಳೆ ಕಾಲಾವಧಿ ಎಷ್ಟು ಅಂತ ಗೊತ್ತಾ? ಸಾಮಾನ್ಯವಾಗಿ ಸಿರಿಧಾನ್ಯದ ಬೆಳೆಯ ಕಾಲಾವಧಿ 3 ತಿಂಗಳು ಮೇಡಮ್. 3 ತಿಂಗಳು ಸರಿ ಇದೆಯಾ ಉತ್ತರ? ಸರಿ ಇದೆ ಸರ್. ಸರಿಯಾಗಿ ಉತ್ತರ ಕೊಟ್ಟಿದ್ದೀರ ಸುವರ್ಣ ಅವರೇ. ಥ್ಯಾಂಕ್ ಯು ಸರ್, ನಿಮ್ಗೆ ಅಭಿನಂದನೆಗಳು. ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಸರಿಯಾಗಿ ಉತ್ತರ ಕೊಟ್ಟವ್ರಿಗೆ ನಾವು 2ನೇ ಪ್ರಶ್ನೆ ಕೇಳ್ತೀವಿ. ಓಕೆ ಸರ್. ಈಗ ಮಂಜುಳಾ ಮೇಡಮ್ ಕೇಳ್ತಾರೆ, ಇದು ಟ್ರೈನಿಂಗ್ ಕರ್ಕೊಂಡು ಹೋಗಿದ್ರು, ಹಂಗಾಗಿ ಸಿರಿಧಾನ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೆ. ಹಾ, ಒಳ್ಳೇದು, ಹಾಗಾಗಿ ಗೊತ್ತಾಯ್ತು ಸರ್. ಹಾ, 2ನೇ ಪ್ರಶ್ನೆಗೆ ಕೇಳಿಸ್ಕೊಳ್ಳಿ. ಈ ಸಿರಿಧಾನ್ಯದಲ್ಲಿ ಮೇಡಮ್ ಯಾವ್ದೆಲ್ಲ ಸಿರಿಧಾನ್ಯಗಳು ಬರುತ್ತೆ ಅನ್ನೋದು ನಿಮಗೆ ಮಾಹಿತಿ ಇರುತ್ತೆ ಅಂತ ಅನ್ಕೋತೀನಿ, ಆದ್ರೆ ಅದರಲ್ಲಿ ಅತಿ ಚಿಕ್ಕದಾದ ಗಾತ್ರದಲ್ಲಿ ಚಿಕ್ಕದಾದ ಒಂದು ಧಾನ್ಯ ಯಾವುದು? ಸಿರಿಧಾನ್ಯಗಳಲ್ಲೇ ಚಿಕ್ಕ ಗಾತ್ರ. ಈಗ ನವಣೆ ಇದೆ, ನವಣೆ ಇದೆ, ಬರಗು ಇದೆ, ಸಾಮೆ ಇದೆ, ಊದಲ್ ಇದೆ, ಕೋರ್ಲೆ ಇದೆ, ಇವೆಲ್ಲದ್ರಲ್ಲೂ ಅತಿ ಚಿಕ್ಕದಾದ ಧಾನ್ಯ ಮೇಡಮ್ ನನ್ನ ಕೊರ್ಲೆ ಅಂತ ಅನ್ಕೊಂತೀನಿ. ಕೊರ್ಲೆ ಸರಿಯಾಗಿದೆಯಾ ಉತ್ತರ? ಇಲ್ಲ, ತಪ್ಪು ಉತ್ತರ ಸುವರ್ಣ ಅವರೇ. ಸಾಮೆ ಸರ್. ಒಂದೇ ಸಾರಿ ಉತ್ತರ ಹೇಳಲಿಕ್ಕೆ ಅವಕಾಶ? ಅದೇ ಸರಿ, ಯಾಕೆ ಅಂತ ಅಂದ್ರೆ ಆಪ್ಷನ್ ಇರೋದ್ರಿಂದ ಒಂದಾದ್ಮೇಲೆ ಒಂದ್ ಹೇಳ್ತಾ ಹೋಗ್ತಾರೆ. ನೀವು ಭಾಗವಹಿಸಿದ್ರಲ್ಲ, ಹಂಗಾಗಿ ನಿಮ್ಗೆ ಅಭಿನಂದನೆಗಳು. ಈ ತರದೊಂದು ಇದಿರ್ಬೇಕು ಯಾವಾಗ್ಲೂ ಕೂಡ ಎಲ್ರಿಗೂ. ಹೀಗೆ ಭಾಗವಹಿಸ್ತಾರೆ. ನಮ್ಮ ಸಿರಿಧಾನ್ಯದಾರೆ ಸರಣಿಯನ್ನ ಕೇಳಿ, ಕೇಳಿದ್ರೆ ಅದ್ರಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ. ಈ ರಸಪ್ರಶ್ನೆಗೆ ಅಷ್ಟೇ ಅಲ್ಲದೆ ನಮ್ಮ ಬದುಕಿಗೆ ಬೇಕಾದಂತ ಸಾಕಷ್ಟು ವಿಷಯಗಳು ಅದರಲ್ಲಿದ್ದಾವೆ. ಹೌದು ಸರ್, ಈಗೆಲ್ಲ ಇದಕ್ಕೆ ಸಿರಿಧಾನ್ಯಕ್ಕೆ ಹೆಚ್ಚು ಉಪಯೋಗಿಸ್ತಿರೋದು, ಬೆಲೆನೂ ಜಾಸ್ತಿ ಆಗಿದೆ. ಮನುಷ್ಯನ್ ಬೇಕಾದ ರೋಗ ನಿರೋಧಕ ಶಕ್ತಿ ಎಲ್ಲ ಸಿಗುತ್ತಲ್ಲ ಇದರಲ್ಲಿ. ಹೌದು ಹೌದು. ಸರ್ ಧನ್ಯವಾದ ಕರೆ ಮಾಡಿದಕ್ಕಾಗಿ, ನಾವು ಮುಂದಿನ ಕರೆಗೆ ಹೋಗ್ತೀವಿ. ಥ್ಯಾಂಕ್ ಯು ಸರ್, ನಮಸ್ತೆ. ಹಲೋ, ನಮಸ್ತೆ. ಕರೆ ತುಂಡಾಯ್ತು. ಆಗ್ಲೇ ಮಾತಾಡ್ತಿದ್ವಿ ಜೀವನ ಶೈಲಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ವಿ. ಈಗ ಪರಿಸರಕ್ಕಾಗಿ ನಾವು ಜೀವನ ಶೈಲಿಯನ್ನ ಬದಲಾವಣೆಯನ್ನ ಮಾಡ್ಕೋಬೇಕು, ಅಥವಾ ಪರಿಸರಕ್ಕಾಗಿ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಒಂದಷ್ಟು ಸಾಕಷ್ಟು ಪರಿಷ್ಕೃತವಾದಂತಹ ಕೆಲವು ಮಾಹಿತಿಗಳನ್ನ ನೀಡಿದೆ. ಒಂದು ಮಿಷನ್ ಅನ್ನೇ ಪ್ರಾರಂಭ ಮಾಡಿದೆ ಅಂತ ಅಂದ್ರೆ ಲೈಫ್ ಅಂತ ಹೇಳಿ. ಲೈಫ್ ಅಂತ ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂತ ಹೇಳಿ, ಅದು ಈಗ ತುಂಬಾ ನಡೀತಾ ಇರತಕ್ಕಂಥದ್ದು. ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಅಥವಾ ಅಚ್ಚುಕಟ್ಟಾಗಿ ಮಾಡಿಕೊಳ್ಳುವ ಮೂಲಕ ನಾವು ಪರಿಸರಕ್ಕೆ ಕೊಡುಗೆಯನ್ನು ನೀಡಬಹುದು ಅನ್ನುವಂಥದ್ದು, ಅದ್ರ ಬಗ್ಗೆ ಮಾತಾಡೋಣ. ಈಗ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನನ್ನ ಹೆಸರು, ನಮಸ್ಕಾರ ಸರ್. ನನ್ನ ಹೆಸರು ಕಮಲಾ ಮಾಧವನ್ ಅಂತ, ಹೊಸಪುರ ಚಿಕ್ಕಮಂಗ್ಳೂರು ತಾಲೂಕಿಂದ. ಕಮಲಾ ಮಾಧವನ್? ಹೌದು ಸರ್. ಕಮಲಾ ಮಾಧವನ್, ನೀವೇನ್ ಮಾಡ್ತೀರಿ? ನಾನು ಕಾಫಿ ಪ್ಲಾಂಟರ್. ಕಾಫಿ ಪ್ಲಾಂಟರ್. ನಮ್ಮ ಸಿರಿಧಾನ್ಯದಾರ ಕೇಳ್ತೀರಾ ನೀವು? ಕೇಳ್ತಾ ಇರ್ತೀನಿ ಸರ್. ಕೇಳ್ತಾ ಇರ್ತೀರಾ? ಆಲ್ಮೋಸ್ಟ್ ಕೇಳ್ತಾ ಇರ್ತೀನಿ, ಒಂದಷ್ಟು ನಾನು ಯೂಸ್ ಕೂಡ ಮಾಡ್ತಾ ಇದ್ದೀನಿ ಇವಾಗ. ನವಣೆ, ಸಾಮೆ ಇಂತವೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಾಗಿ. ಯಾವಾಗ್ಲಿಂದ ಬಳಕೆ ಮಾಡ್ತಾ ಇದ್ದೀರಿ? ನಾನು ಆಕ್ಚುಲಿ ಅದರಲ್ಲಿ ಅಕ್ಕಿ ಜೊತೆಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ದೋಸೆ ಹಿಟ್ ಮಾಡ್ಕೊಂಡು ದೋಸೆ ಮಾಡ್ಕೊಂಡು ತಿಂತಾ ಇದ್ದೀನಿ. ರಾಗಿ ಆಸ್ ಯೂಶುವಲ್ ಯೂಸ್ ಮಾಡಿ ಮಾಡ್ತೀನಿ. ಏನಾದ್ರು ಬದಲಾವಣೆ ಆಗಿದ್ಯಾ ಆರೋಗ್ಯದಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ? ಆಕ್ಚುಲಿ ನಂಗೆ ಕ್ಯಾಲ್ಸಿಯಂ ಫುಲ್ ಇದಾಗ್ಬಿಟ್ಟಿತ್ತು, ಕಾಫಿ ಕಡಿಮೆ ಕುಡಿತಿದ್ರಿಂದ ಕ್ಯಾಲ್ಸಿಯಂ ಕಂಟೆಂಟ್ ಡೌನ್ ಆಗಿ ಹೋಗಿತ್ತು. ಇವಾಗ ಸ್ವಲ್ಪ ಕೈ ಕಾಲ್ಗೆಲ್ಲ ಸ್ಟ್ರೆಂತ್ ಬಂದು ಸ್ವಲ್ಪ ಅನಿಸ್ತಾ ಇದೆ. ಈಗ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಸಿದ್ಧರಾಗಿದ್ದೀರಾ? ಪ್ರಶ್ನೆಗಳನ್ನು ಕೇಳಬಹುದಾ ನಿಮ್ಗೆ? ಕೇಳಿ ಸರ್. ನಮಸ್ತೆ ಕಮಲಾ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ, ಸಿರಿಧಾನ್ಯಗಳಿಗಿರುವ ಮತ್ತೊಂದು ಹೆಸರೇನು? ಎರಡು ಹೆಸರು ಆಕ್ಚುಲಿ, ಎರಡು ಹೆಸರನ್ನ ನೀವು ಹೇಳ್ಬೋದು. ಕಿರುಧಾನ್ಯಗಳು ಅಂತ ಇರುತ್ತೆ ಇನ್ನೊಂದು, ಇನ್ನೂ ಒಂದಿದೆ ಹೆಸರು. ನೀವು ಒಂದು ಉತ್ತರ ಹೇಳಿದ್ರು ಪರವಾಗಿಲ್ಲ, ನಿಮ್ಮ ಉತ್ತರವನ್ನ ಸರಿ ಅಂತ ಹೇಳಿ ಪರಿಗಣಿಸಿ ಮುಂದಿನ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಇನ್ನೊಂದು ಗೊತ್ತೇ ಇಲ್ವಾ ನಿಮ್ಗೆ, ಇನ್ನೊಂದು ಯಾವ್ದು ಅಂತ ಹೇಳಿ? ಕಿರುಧಾನ್ಯ ಒಂದು, ಮತ್ತೊಂದು ತೃಣಧಾನ್ಯ ಅಂತ ಹೇಳಿ ಕರೀತಾರೆ. ತೃಣಧಾನ್ಯ ಅಂತಲೂ ಕೂಡ ಕರೀತಾರೆ. ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ಸರಿಯಾಗಿ ಹೇಳಿದ್ರೆ ನಿಮ್ಗೆ ಅಭಿನಂದನೆಗಳು. ಎರಡನೇ ಪ್ರಶ್ನೆಯನ್ನ ಕೇಳಲಾಗತ್ತೆ ನಿಮ್ಗೆ. ಈಗ ಎರಡನೇ ಪ್ರಶ್ನೆ, ಸಿರಿಧಾನ್ಯಗಳಿಂದ ಯಾವೆಲ್ಲ ರೋಗಗಳನ್ನ ತಡೆಗಟ್ಟಬಹುದಾಗಿದೆ? ಮಿನಿಮಮ್ ಒಂದು ಐದು ರೋಗಗಳನ್ನ ನೀವು ಹೆಸರಿಸಬೇಕಾಗತ್ತೆ. ಆಕ್ಚುಲಿ ಡಿಫಿಷಿಯನ್ಸೀಸ್ ಬರುತ್ತೆ, ಇವಾಗ ಯೂಸ್ ಮಾಡ್ಲಿಲ್ಲ ಅಂದ್ರ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗತ್ತೆ, ಹಿಮೋಗ್ಲೋಬಿನ್ ಡಿಫಿಷಿಯನ್ಸಿ, ಎನಿಮಿಯಾ ಆಗತ್ತೆ. ಹೌದು, ಆಮೇಲೆ ಅದ್ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿ ಬೋನ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ. ಓಕೆ, ಯಾವ್ದೆಲ್ಲ ರೋಗಗಳನ್ನ ತಡೆಗಟ್ಟಬಹುದು? ಎರಡು, ಮತ್ತೆ ಬಿಪಿನ್ ಕಂಟ್ರೋಲ್ ಮಾಡಬಹುದು, ಆಮೇಲೆ ಹಾರ್ಟ್ ಟ್ರಬಲ್ ಇದ್ರೆ ಕಂಟ್ರೋಲ್ ಮಾಡಬಹುದು, ಆಮೇಲೆ ಶುಗರ್, ಮೇನ್ ಶುಗರ್, ಶುಗರ್ ಡಯಾಬಿಟಿಸ್ ಕಂಟ್ರೋಲ್ ಮಾಡಬಹುದು. ಓಕೆ, ಇನ್ನೊಂದೆರಡು. ಬೊಜ್ಜು ಕಡಿಮೆ ಮಾಡುತ್ತೆ, ಕ್ಯಾನ್ಸರ್ ರೋಗ ಅವಾಯ್ಡ್ ಮಾಡುತ್ತೆ, ಹಲವಾರು ರೋಗಗಳಿಗೆ ಇದು ರಾಮಬಾಣ ಅಲ್ವಾ? ಆಯ್ತು, ನೀವು ಹೇಳಿದೀರಾ ಒಂದು ಐದು ಉತ್ತರನ ಆನ್ಸರ್ ಕರೆಕ್ಟ್ ಇದೆ ಸರ್. ನಾಲ್ಕು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿದ್ದಾರೆ ಅಲ್ಲ, ಎರಡಕ್ಕೆ ನಾಲ್ಕು ಆಪ್ಷನ್ಸ್ ಹೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಕೇಳಲಾ? ಭಾರತದಲ್ಲಿ ಹೆಚ್ಚಾಗಿ ಸಿರಿಧಾನ್ಯವನ್ನು ಬೆಳೆಯುವ ರಾಜ್ಯ ಯಾವುದು ಅಂತ ಹೇಳ್ತೀರಾ? ಗುಜರಾತ. ವೆರಿ ಗುಡ್, ಸರಿ ಇದೆ ನಿಮ್ಮ ಉತ್ತರ. ಹೇಗೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ? ಅಯ್ಯೋ, ನೆಕ್ಸ್ಟ್ ಸೆಕೆಂಡ್ ಬೆಸ್ಟ್, ಸೆಕೆಂಡ್ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಇದು ಯಾವುದು? ಇಲ್ಲ, ಪ್ರಶ್ನೆಯಲ್ಲಿ ಇದೆ ಬಟ್ ಇದು ಕರೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಐದು, ಆಕ್ಚುಲಿ ಐದು ರಾಜ್ಯಗಳು ಬೆಳೀತಾರೆ, ಅದರಲ್ಲಿ ಮೊದಲನೇದಾಗಿ ಗುಜರಾತ್, ಎರಡನೇ ಸ್ಥಾನ ಇರಬಹುದು, ಎರಡನೇದು ಜಾರ್ಖಂಡ್. ಇಲ್ಲ, ಆ ಕಡೆ ಇಲ್ಲ, ಇದು ಗುಜರಾತ್ ನಂತರ ಕರ್ನಾಟಕನೇ ಹೈಯೆಸ್ಟ್, ಕರ್ನಾಟಕನೇ ಹೈಯೆಸ್ಟ್, ರಾಜಸ್ಥಾನ, ಆಮೇಲೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಏನೇ ಆಗ್ಲಿ, ಮೂರು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿದಿರಾ ಕಮಲ ಮಾಧವನ್ ಅವರೇ. ಈಗ ನಾಲ್ಕನೇ ಪ್ರಶ್ನೆ ನಿಮ್ಗೆ. ನಾಲ್ಕನೇ ಪ್ರಶ್ನೆ, ಯಾವ ಸಿರಿಧಾನ್ಯ ಉತ್ಪನ್ನಗಳ ಬ್ರ್ಯಾಂಡ್ ಅನ್ನು ನಿಮ್ಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಅಂತ ಹೇಳಿ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮೊನ್ನೆ ಲಾಸ್ಟ್ ಜನವರಿಯಲ್ಲಿ ಆಯೋಜನೆ ಮಾಡಿದ್ರು? ಸೊ ಆ ಒಂದು ವೇದಿಕೆಯಲ್ಲಿ ಒಂದು ಬ್ರ್ಯಾಂಡ್ ಅನ್ನ ಬಿಡುಗಡೆ ಮಾಡಿದ್ರು, ಕರ್ನಾಟಕದ ಬ್ರ್ಯಾಂಡ್ ಅದು, ಅದರಲ್ಲೂ ಕೂಡ ದಾವಣಗೆರೆಯ ಒಂದು ಬ್ರ್ಯಾಂಡ್, ಭಾಗದ ಒಂದು ಬ್ರ್ಯಾಂಡ್, ಸಿರಿಧಾನ್ಯದ ಉತ್ಪನ್ನದ ಬ್ರ್ಯಾಂಡ್, ಆ ಬ್ರ್ಯಾಂಡ್ ಹೆಸರೇನು ಅಂತ ಹೇಳ್ತೀರಾ? ಬಹಳಷ್ಟು ಫೇಮಸ್ ಆಗಿ ತುಂಬಾ ಪ್ರಚಾರ ಮಾಡಿದ್ರು, ಲೈವ್ ಪ್ರೋಗ್ರಾಮ್ ಇತ್ತು ಅದು ಬಿಡುಗಡೆ ಸಂದರ್ಭದಲ್ಲಿ, ಚೀಫ್ ಮಿನಿಸ್ಟರ್ ಮತ್ತೆ ಕೃಷಿ ಮಂತ್ರಿಯವರು ಎಲ್ಲ ಸೇರಿ ಬಿಡುಗಡೆ ಮಾಡಿದಂತ ಬ್ರ್ಯಾಂಡ್ ಅದು. ಅದರ ಹೆಸರು ಗೊತ್ತಾಗ್ತಿಲ್ಲ ಮೇಡಮ್. ಮೂರು ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿದ್ರಿ, ನಾಲ್ಕನೇದು ತಪ್ಪಾಗ್ಬಿಡ್ತಲ್ಲ ನಿಮ್ಗೆ ಕಮಲ ಅವರೇ. ಇಲ್ಲ ಇಲ್ಲ ಇಲ್ಲ ಇಲ್ಲ, ಪ್ರಯತ್ನ ಮಾಡಿದ್ರಿ, ಧನ್ಯವಾದಗಳು ನಿಮಗೆ, ಅಭಿನಂದನೆ, ಮೂರು ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರಿ. ಥ್ಯಾಂಕ್ ಯು ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಹಲೋ, ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇದ್ರ ಬಗ್ಗೆ ಒಂದಷ್ಟು ಹೇಳಿ ಮೇಡಮ್, ಯಾಕೆ ಅಂತ ಅಂದ್ರೆ ಈ ತಿಂಗಳಲ್ಲಿ ತುಂಬಾ ಇದ್ರ ಬಗ್ಗೆ ಅವೇರ್ನೆಸ್ ಪ್ರಾರಂಭ ಆಗ್ತಾ ಇದೆ. ಹೌದು, ನಿಜವಾಗ್ಲು. ಯಾಕಂದ್ರೆ ಈಗ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಮತ್ತೆ ಫಾರ್ಮರ್ಸ್ ವೆಲ್ಫೇರ್ ಕೃಷಿ ಇಲಾಖೆ ವತಿಯಿಂದ ಲೈಫ್ ಮಿಷನ್ ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್, ಕನ್ನಡದಲ್ಲಿ ಪರಿಸರ ಅಭಿವೃದ್ಧಿಯತ್ತ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನ ಕಂಡುಕೊಳ್ಳುವಂತದ್ದು. ಇನ್ನೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಸರ್, ಲಿಂಗರಾಜು, ಎಲಿಯು ಕಪ್ಪು, ಚಂದ್ರಾಪಟ್ಟಣ ತಾಲೂಕು. ಲಿಂಗರಾಜು? ಹೌದು ಸರ್. ಲಿಂಗರಾಜು, ಏನ್ ಮಾಡ್ತೀರಿ ತಾವು? ಸರ್, ನಾವು ಕೃಷಿ ಮಾಡ್ಕೊಂಡು ಮತ್ತೆ ಸೈಡ್ ಬಿಸ್ನೆಸ್ ಎಲ್ಲ ಮಾಡ್ತೀವಿ ಸರ್. ಹೌದಾ? ಲಿಂಗರಾಜು, ನಮ್ಮ ಸಿರಿಧಾನ್ಯ ದಾರ ಕೇಳ್ತೀರಾ ನೀವು? ಒಂದೊಂದ್ಸಲ ಕೇಳ್ತೀನಿ ಸರ್, ಟೈಮ್ ಇದ್ದಾಗ ಕೇಳ್ತೀನಿ ಸರ್, ರೆಗ್ಯುಲರ್ ಕೇಳಲ್ಲ. ಯಾವಾಗ ಸಮಯ ಸಿಕ್ಕಾಗ ಒಂದೊಂದ್ಸಲ ಕೇಳ್ತೀನಿ ಸರ್. ಈಗ ನಿಮ್ಗೆ ಪ್ರಶ್ನೆ ಕೇಳೋಣ. ಕೇಳಿ ಸರ್. ಓಕೆ, ನಿಮ್ಮ ಪ್ರಶ್ನೆ, ಸಿರಿಧಾನ್ಯ ಬೆಳೆಯು ಬೆಳೆಯುವ ಹಂತದಲ್ಲಿ ಬೇರೆ ಬೇರೆ ಒಂದು ಬೆಳೆಗಿಂತ ಇದು ಸರಳ, ಯಾಕೆ ಈ ಬೆಳೆ ಬೇರೆ ಬೆಳೆಗಿಂತ ಬೆಳೆಯುವುದರಲ್ಲಿ ಸರಳ? ಯಾಕೆ ಅಂದ್ರೆ ಮೇಡಮ್, ಇದು ಕಡಿಮೆ ನೀರು ಕೇಳುತ್ತೆ, ಮಳೆ ಕಡಿಮೆ ಇದ್ರೂ ಫಸಲು ಬರುತ್ತೆ. ಓಕೆ, ಬಹಳಷ್ಟು ಸುಲಭದ ಪ್ರಶ್ನೆ. ಹೌದು ಮೇಡಮ್, ಹೇಳಿ. ಹಾಗಾಗಿ ಮತ್ತೆ ರಸಗೊಬ್ಬರ ಕೈ ಹಾಕ್ತಾ ಇದ್ರು ಬೆಳೆ ಬರುತ್ತೆ, ಕೈಲಾಗಲ್ಲ, ಅಷ್ಟು ಸುಲಭ ಕೈಲಾಗಲ್ಲ. ಹೌದೌದು ಹೌದು ಹೌದು, ತುಂಬಾ ಮಣ್ಣು ಫಲವತ್ತತೆಯಿಂದ ಕೂಡಿರ್ಬೇಕು ಅಂತ ಏನಿಲ್ಲ. ಏನಿಲ್ಲ ಏನಿಲ್ಲ, ಫಲವತ್ತತೆ ಇಲ್ಲದೆ ಇರಕಡೆನೂ ಕೂಡ ಎಲ್ಲ ಪ್ರದೇಶದಲ್ಲೂ ಸಾಧಾರಣವಾಗಿ ಬೆಳಿಬಹುದು. ಹೌದು ಹೌದು ಹೌದು, ಕೀಟ ರೋಗ ಬಾಧೆ ಕಡಿಮೆ. ಹೌದು ಮೇಡಮ್, ಹೌದು. ಹಾಗಾಗಿ ಇದೊಂದು ರೀತಿಯಾದಂತ ಸಾವಯವ ಬೆಳೆ ಅಂತಾನೆ ಹೇಳ್ಬೋದು. ಖಂಡಿತ ಮೇಡಮ್, ಇದು ಸಾವಯವ ಬೆಳೆ, ಮತ್ತೆ ಬೆಳೆಯೋದಕ್ಕೂ ಸುಲಭ. ಇತ್ತೀಚಿನ ದಿನಗಳಲ್ಲಿ ಜನ ಫ್ಯಾಷನ್ ಬಂದು ಅದನ್ನ ಬೆಳೆ ಕೈ ಬಿಟ್ಟಿದ್ದಾರೆ ಬಿಟ್ರೆ ಆರೋಗ್ಯಕ್ಕೂ ಅಂತ ತುಂಬಾ ಒಳ್ಳೇದು. ಹಿಂದೆಲ್ಲ ನೋಡಿ, ಆರ್ಕು ಅದನ್ನೆಲ್ಲ ಬೆಳ್ಕೊಂಡು ತುಂಬಾ ಆರೋಗ್ಯವಾಗಿದ್ರು. ಈಗ ನಾವು ಇದೆಲ್ಲ ರಾಸಾಯನಿಕ ಗೊಬ್ಬರ ಬಳಸಿ, ಎಲ್ಲ ಔಷಧಿ ಎಲ್ಲ ಬಳಸಿ ನಮ್ಮ ಆರೋಗ್ಯ ನಾವೇ ಹಾಳು ಮಾಡ್ಕೊಂಡಿದೀವಿ. ಹೌದು ಹೌದು ಹೌದು ಹೌದು ಹೌದು ಸರ್. ತುಂಬಾ ಸಿರಿಧಾನ್ಯಗಳನ್ನ ಬಳಸೋದು ಬಹಳ ಒಳ್ಳೇದು ಸರ್ ಆರೋಗ್ಯಕ್ಕೆ. ನೀವೇನಾದ್ರೂ ಬೆಳಿತೀರಾ? ಇಲ್ಲ ಸರ್, ನಾವೇನ್ ಬೆಳೆಯಲ್ಲ, ಅದು ಬಳಸ್ತೀವಿ. ನಮ್ಗೆ ಅದನ್ನ ಬಳಸಕ್ ಶುರುವಾದ್ಮೇಲೆ ನಮ್ಮ ಆರೋಗ್ಯ ಸುಧಾರಣೆ ಆಗಿದೆ. ಯಾವಾಗಿಂದ ಬಳಸ್ತಾ ಇದ್ದೀರಾ ಲಿಂಗರಾಜ್ ನೀವು? ಸರ್, ಸಾಮೆ ಮತ್ತೆ ಕುರುವೆ ಅರ್ಕ ಇದೆ ನಮ್ಮ ಮನೆಯಲ್ಲಿ, ಇದೆಲ್ಲ ತರ್ಸ್ಕೊಂಡ್ ಬಳಸ್ತಾರೆ. ಉಪ್ಪಿಟ್ಟು, ಉಪ್ಪಿಟ್ಟು ಬೆಳಿಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರ್ತದೆ ಸರ್. ಬೇರೆ ನಾವು ಇದಕ್ಕೂ ಮತ್ತೆ ನಮ್ಮ ಸಾಮೆ ಎಲ್ಲ ಯೂಸ್ ಮಾಡಿ ಉಪ್ಪಿಟ್ಟು ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರ್ತದೆ. ನಮ್ಮ ಅಕ್ಕ ಜಾಸ್ತಿ ಬಳಸ್ತಾರೆ, ಹಂಗಾಗಿ ನಾವು ಬಳಸ್ತಾ ಇದೀವಿ ಸರ್. ನೀವು ಬಳಸ್ತಾ ಇದ್ದೀರಿ? ಹೌದು. ಈಗ ಮೊದಲನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿದಿರಿ ನೀವು. ಸರಿ ಸರ್, ಇನ್ನೊಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ ನಿಮ್ಗೀಗ. ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ ನಿಮ್ದು, ಅತಿ ಹೆಚ್ಚು ಸಿರಿಧಾನ್ಯ ಬೆಳೆಯುವ ಕರ್ನಾಟಕದ ಯಾವ್ದಾದ್ರು ಮೂರು ಜಿಲ್ಲೆಗಳನ್ನ ಹೆಸರಿಸ್ತೀರಾ? ಮೇಡಮ್, ಹಾವೇರಿ, ದಾವಣಗೆರೆ, ಮತ್ತೆ ಪಕ್ಕ ಬಳ್ಳಾರಿ ಇರ್ಬೋದು ಅನ್ಸುತ್ತೆ. ಗೆಸ್ ಮಾಡಿದ್ರಾ? ಸಾಮಾನ್ಯ ಮಳೆ ಕಡಿಮೆ ಅಲ್ಲ, ಹಂಗಾಗಿ ಅಲ್ಲಿ ಜಾಸ್ತಿ ಬೆಳೀತಾರೆ ಅಂತ ಅನ್ಕೊಂಡಿದ್ದೆ. ಜಾಸ್ತಿ ಬೆಳೀತಾರೆ ಅಂತ ಎರಡು ಉತ್ತರ ಸರಿ ಇದೆ, ಇನ್ನು ಕಡೆದು ತಪ್ಪಾಗ್ಬಿಡ್ತಲ್ಲ. ದಾವಣಗೆರೆ, ಧಾರವಾಡ ಸೇರ್ಕೋಬಹುದು. ಇಲ್ಲ ಇಲ್ಲ ಲಿಂಗರಾಜ್, ಎರಡು ಸರಿಯಾದ ಉತ್ತರ ಹೇಳಿರೋದ್ರಿಂದ ನಿಮ್ಮನ್ನ ಪರಿಗಣಿಸೋಣ, ಸಮಸ್ಯೆ ಇಲ್ಲ. ಈಗ ಅದು ಯಾವ್ದು ಇನ್ನೊಂದು ಜಿಲ್ಲೆ ಅದನ್ನ ಹೇಳ್ಬಿಡಿ ಮೇಡಮ್ ಅವ್ರಿಗೆ. ಇದು ಚಿತ್ರದುರ್ಗ. ಚಿತ್ರದುರ್ಗ, ಚಿತ್ರದುರ್ಗದಲ್ಲಿ ಕೂಡ ಮಳೆ ಕಡಿಮೆನೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಲಿಂಗರಾಜು. ಸಿರಿಧಾನ್ಯವನ್ನು ಪ್ರೋತ್ಸಾಹಿಸಲು ಇರುವ ಕೃಷಿ ಇಲಾಖೆಯ ಎರಡು ಯೋಜನೆಗಳ ಬಗ್ಗೆ ಹೇಳ್ತೀರಾ? ಯಾವ ಎರಡು ಯೋಜನೆಗಳಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಸಿರಿಧಾನ್ಯವನ್ನು ಪ್ರೋತ್ಸಾಹಿಸಲಾಗುತ್ತೆ? ಈಗ ಸಿರಿ ಸಂಪಾದ ಅಂತ ಏನೋ ಒಂದು ಕೇಳಿದೆ ಮೇಡಮ್. ಇಲ್ಲ, ತಪ್ಪು. ಹಂಗಾದ್ರೆ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲಲ್ಲ, ಆಯ್ತು. ಪ್ರಯತ್ನ ಮಾಡಿದ್ರಿ, ಎರಡು ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿದ್ರಿ ಲಿಂಗರಾಜು ನೀವು. ಆಸಕ್ತಿ ಇದೆ, ಸಾಕಷ್ಟು ಆಸಕ್ತಿ ಇದೆ ನಿಮಗೂ ಕೂಡ. ಹೌದು ಸರ್, ನಮ್ ಸಿರಿಧಾನ್ಯ ಬಂದ ನಮ್ಮ ಆರೋಗ್ಯ ಸುಧಾರಣೆ ಆಗಿದೆ. ಸುಧಾರಣೆ ಆಗಿದೆಯಾ? ಗೊತ್ತಿರ್ಲಿಲ್ಲ, ಇತ್ತೀಚೆಗೆ ಸ್ವಲ್ಪ ಇದನ್ನ ಸ್ವಲ್ಪ ಜನ ಎಲ್ಲ ಪ್ರಚಾರ ಮಾಡಿದ್ಮೇಲೆ ನಾವು ಅದನ್ನ ಬಳಸಕ್ ಶುರು ಮಾಡಿದ್ವಿ, ಸುಧಾರಣೆ ಆಗಿದೆ ನಮ್ಮ ಆರೋಗ್ಯದಲ್ಲಿ. ಹೇಗೆ ಬಳಕೆ ಮಾಡ್ತೀರಾ ನೀವು ಅದನ್ನ? ಅದನ್ನ ಸರ್ ಎಲ್ಲ ಮನೆಯಲ್ಲಿ ಈಗ ಮತ್ತೆ ರೈಸ್ ಬಾತ್ ಮಾಡೋ ಬದಲು ಸಾಮಾನ್ಯ ನಮ್ ತುಂಬಾ ಏನು ಐಟಮ್ ಗಳೆಲ್ಲ ಮಾಡ್ತಾರೆ, ನನಗಿಂತ ಒಟ್ಟೆ ಸಿರಿಧಾನ್ಯ ಮಾಡ್ತಾರೆ, ಅದನ್ನ ನಾವು ಮನೆಯಲ್ಲೆಲ್ಲ ಬಳಸ್ತೀವಿ. ಅದ್ ಏನೇ ನಮ್ಮ ಐಟಮ್ ನಮ್ಮ ಸರ್ಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ, ನಮ್ಗೆ ಅವಾಗ ಅವಾಗ ಅದನ್ನ ಯೂಸ್ ಮಾಡಿ ತಿಂತಾ ಇರ್ತೀವಿ. ಬಟ್ ನನ್ಗೆ ಗಮನಿಸಿದಂಗೆ ಆರೋಗ್ಯ ಸುಧಾರಣೆ ಅಂತೂ ಆಗಿದೆ ಸರ್. ಸುಧಾರಣೆ ಆಗ್ತಾ ಇದೆ ನಿಮ್ಗೆ. ಆಯ್ತು ಲಿಂಗರಾಜು, ಕರೆ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ನಾವು ಮುಂದಿನ ಕರೆಗೆ ಹೋಗ್ತೇವೆ. ಹಲೋ ಹಲೋ ಹಲೋ ಆಕಾಶವಾಣಿ. ನಮಸ್ತೆ ನಮಸ್ತೆ, ನಿಮ್ಮ ಹೆಸರು ಹೇಳಿ. ರೂಪ ಎಲ್ಲಿಂದ? ಹಾಸನದಿಂದ. ಏನು ಕೆಲಸ ಮಾಡ್ತೀರಾ ರೂಪ ನೀವು? ಹೌದಾ, ಯಾಕೆ ಅಂತ ಕೃಷಿ ಏನಾದ್ರು ಕೃಷಿಕರ ನೀವು ಅಂತ ಹೇಳಿ ಕೇಳಿದೆ. ಸಿರಿಧಾನ್ಯ ಧಾರೆ ಕಾರ್ಯಕ್ರಮ ಕೇಳ್ತೀರಾ ನಮ್ದು ಆಕಾಶವಾಣಿದು? ಇಲ್ಲ ಸರ್, ಬಟ್ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಟ್ರಾವೆಲ್ ಮಾಡ್ತಾ ಇದ್ದೀರಾ? ಕೇಳಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅದಕ್ಕೆ ಕರೆ ಮಾಡಿದ್ರೆ ಧನ್ಯವಾದಗಳು ನಿಮ್ಗೆ ಕರೆ ಮಾಡಿದ್ದಕ್ಕಾಗಿ. ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬಹುದಾ ನೀವು? ಕೇಳಿ ಸರ್, ಪ್ರಯತ್ನ ಮಾಡ್ತೀನಿ. ಅಷ್ಟು ಗೊತ್ತಿದ್ರೆ ಹಂಗಾರೆ ಗೊತ್ತಿರುತ್ತೆ, ನೀವು ಗೆಲ್ಬಹುದು. ಆಯ್ತು, ನೋಡೋಣ ನೋಡೋಣ. ಆಯ್ತು, ಮೊದಲನೇದಾಗಿ ಬಹಳಷ್ಟು ಒಂದು ಸುಲಭದ ಪ್ರಶ್ನೆ ಕೇಳ್ತೀನಿ. ಹಾಸನದಲ್ಲಿ ಅತಿ ಹೆಚ್ಚಾಗಿ ಸಿರಿಧಾನ್ಯವನ್ನ ಯಾವ ತಾಲೂಕಲ್ಲಿ ಬೆಳೀತಾರೆ? ಎರಡು, ಯಾವ್ದಾದ್ರು ಎರಡು ತಾಲೂಕು. ಉತ್ತರ ಸರಿಯಾಗಿದೆ, ಉತ್ತರ ಸರಿ ಇದೆ, ಉತ್ತರ ಸರಿ ಇದೆ, ನಿಮಗೆ ಅಭಿನಂದನೆಗಳು. ಎರಡನೇ ಪ್ರಶ್ನೆಯನ್ನ ಕೇಳಲಾಗುತ್ತೆ ನಿಮ್ಗೀಗ. ಎರಡನೇ ಪ್ರಶ್ನೆ, ಕೃಷಿ ಇಲಾಖೆಯಲ್ಲಿ ಈ ಸಿರಿಧಾನ್ಯವನ್ನ ಮೌಲ್ಯವರ್ಧನೆಗೆ ಒಳಪಡಿಸಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆ ಇದೆ, ಅದಕ್ಕೆ ಸಬ್ಸಿಡಿ ಕೂಡ ಕೊಡಲಾಗತ್ತೆ. ಆ ಯೋಜನೆಯನ್ನ ಹೆಸರಿಸ್ತೀರಾ, ಮತ್ತೆ ಆ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಹೌದಾ, ಗೊತ್ತಿಲ್ಲ ಅದ್ರ ಬಗ್ಗೆ. ನಮ್ಮ ಸಿರಿಧಾನ್ಯಧಾರೆ ಕಾರ್ಯಕ್ರಮವನ್ನು ಕೇಳಿ ಪ್ರತಿ ಮೊದಲು ಹಾಗೂ ಮೂರನೇ ಭಾನುವಾರ ಪ್ರಸಾರ ಆಗುತ್ತೆ, ಅದನ್ನು ಕೇಳ್ತಾ ಇರಿ, ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ನಿಮಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ಮುಂದಿನ ಕರೆಗೆ ಹೋಗ್ತೇವೆ. ಹಲೋ ಆಕಾಶವಾಣಿ. ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾ ಕವಿತಾ ಜಗದೀಶ್ ಅಂತ, ಅತ್ತಿಕೆರೆ ತಾಲೂಕು ಸ್ಮಾರ್ಟ್ನಳ್ಳಿಯಿಂದ. ಕವಿತಾ, ತಾವೇನ್ ಮಾಡ್ತೀರಿ? ನಾವು ಗೃಹಿಣಿ ಸರ್. ಗೃಹಿಣಿ, ಸಿರಿಧಾನ್ಯ ಧಾರೆ ಕಾರ್ಯಕ್ರಮ ಕೇಳ್ತೀರಾ ನಮ್ದು? ಕೇಳ್ತಾ ಇದ್ವಿ. ಕೇಳ್ತಾ ಇದ್ದೀರಾ? ಹಂಗಿದ್ರೆ ಸಿರಿಧಾನ್ಯಗಳನ್ನ ಇವಾಗ ಕರೆಂಟ್ ಹೋಗಿದೆ. ಇವತ್ ಮತ್ತೆ ಹೆಂಗ್ ಫೋನ್ ಮಾಡಿದ್ರಿ ಈಗ? ಇವಾಗ ಹೋಯ್ತು, ಗೊತ್ತಿತ್ತು ನಮ್ಗೆ ಯಾರು ಐವತ್ತಕ್ಕೆ ಅಂತ, ಇಚ್ಚಿತಂಗ ಕರೆಂಟ್ ಇತ್ತು, ಇವಾಗ ಹೋಯ್ತು. ಆಯ್ತು, ಈಗ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀರಾ? ಕೇಳಿ ಸರ್. ನಿಮ್ಮ ಪ್ರಶ್ನೆ, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಿದ ಯಾವ್ದಾದ್ರು ಮೂರು ನುಡಿಗಟ್ಟುಗಳನ್ನ ಹೇಳ್ತೀರಾ? ರಾಗಿ ಮತ್ತೆ ಸಾವೆ. ಅಲ್ಲ, ನುಡಿಗಟ್ಟು ನುಡಿಗಟ್ಟು ನುಡಿಗಟ್ಟು ಅಂದ್ರೆ ಅದೇ, ಅದ್ರ ಮೂರು ಪ್ರಕಾರದಲ್ಲಿ ಹೇಳೋದು. ಹಲೋ, ನುಡಿಗಟ್ಟು ಅಂದ್ರೆ ಒಂದು ನುಡಿಗಟ್ಟು ಹೇಳ್ಬಿಡಿ ಮೇಡಮ್ ನೀವೇ. ಉದಾಹರಣೆಗೆ, ರಾಗಿ ತಿಂದವ ನಿರೋಗಿ ರೋಗಿ ಅಂತ ಹೇಳ್ತಾರೆ, ಆ ತರದ್ದು ಒಂದೆರಡು ನುಡಿಗಟ್ಟು ಹೇಳಿ. ಆ ತರ ಮೂರು ನುಡಿಗಟ್ಟುಗಳನ್ನ ಹೇಳಿ, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟದ್ದು ಹೇಳ್ಬೇಕು. ಹಲೋ, ಹಾ ಹೌದು ಹೇಳಿ. ಮೂರು ನುಡಿಗಟ್ಟು ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿ. ಹೌದು ಸರ್, ಹೇಳಿ ಹೇಳಿ. ರಾಗಿ ತಿಂದ ಭೋಗಿ, ಅದ್ ನಾವೇ ಹೇಳದ್ವಲ್ಲ. ಮತ್ತೆ ಈಗ ಅದಲ್ಲದೆ ಮೂರು ಹೇಳ್ಬೇಕು, ರಾಗಿ ನಾವು ಮುದ್ದೆ ಮಾಡ್ಕೊಂಡು ತಿಂದ್ರೆ ಒಳ್ಳೆ ಶಕ್ತಿ ಬರುತ್ತೆ ಅಂತ. ಇಲ್ಲ ಇಲ್ಲ ಇಲ್ಲ, ಹಂಗಲ್ಲ ಹಂಗಲ್ಲ, ಗಾದೆ ಮಾತ್ರ ಒಂದ್ ರೀತಿ ಬರುತ್ತಲ್ಲ ಆತರ. ನುಡಿಗಟ್ಟು ನುಡಿಗಟ್ಟು ಅಂತ ಹೇಳ್ತಾರೆ, ನುಡಿಗಟ್ಟು ಗೊತ್ತಾಯ್ತು ಅಂತ ಅಂದ್ರೆ ಒಂದೇ ಸಾಲಲ್ಲಿ ತುಂಬಾ ಮಹತ್ವಪೂರ್ಣವಾದಂತ ಮಾಹಿತಿ ಇರುತ್ತೆ, ಮಾಹಿತಿ ಇರುತ್ತೆ, ಅರ್ಥ ಇರುತ್ತೆ, ಆತರದ್ದು. ಕರೆ ಮಾಡಿದಕ್ಕಾಗಿ ನಿಮಗೆ ಧನ್ಯವಾದಗಳು. ಇಲ್ಲಿ ಇನ್ನೊಂದ್ಸಾರಿ ಪ್ರಯತ್ನ ಮಾಡಿ, ನಮ್ಮ ರಸಪ್ರಶ್ನೆ ಕಾರ್ಯಕ್ರಮ ಇದ್ದಾಗ ಪ್ರಯತ್ನ ಮಾಡಿ. ಇವತ್ತು ಕರೆ ಮಾಡಿದಕ್ಕಾಗಿ ನಿಮಗೆ ಧನ್ಯವಾದಗಳು. ಮುಂದಿನ ಕರೆಗೆ ಹೋಗೋಣ. ಯಾರು ಕರೆಯನ್ನು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ, ಹಲೋ, ನಮಸ್ತೆ. ನಮಸ್ತೆ, ಹೆಸರು ಹೇಳಿ. ಕುಮಾರ್ ಅಂತ. ಕುಮಾರ್, ಎಲ್ಲಿಂದ ಮಾತಾಡ್ತೀರಿ? ಅರಕಲಗೂಡು. ಅರಕಲಗೂಡ, ಅರಕಲಗೂಡು. ನೀವು ಸಿರಿಧಾನ್ಯದಾರ ಕಾರ್ಯಕ್ರಮ ಕೇಳ್ತೀರಾ ಕುಮಾರ್? ಎಲ್ಲ ಒಂದೊಂದ್ಸರಿ ಕೇಳ್ತೀರಾ? ಏನ್ ಕೃಷಿ ಮಾಡ್ತೀರಾ? ಏನ್ ಮಾಡ್ತೀರಿ? ಕೃಷಿ ಮಾಡ್ತೀರಾ? ಪ್ರಶ್ನೆಗಳನ್ನು ಕೇಳೋಣ ನಿಮ್ಗೆ. ಹಿಂದಿನ ಪ್ರಶ್ನೆಯಿಂದಲೇ ಪ್ರಾರಂಭ ಮಾಡಬಹುದು. ಸಿರಿಧಾನ್ಯಕ್ಕೆ ಸಂಬಂಧಿಸಿದ ಯಾವುದಾದರೂ ಮೂರು ನುಡಿಗಟ್ಟುಗಳನ್ನ ಹೇಳ್ತೀರಾ ಕುಮಾರ್ ಅವರ? ಜೋಳ ತಿಂದವನು ತೋಳದಂತ ಆಗ್ಬೋದು. ಆಮೇಲೆ ಮೂರು ಮೂರು ಇನ್ನೆರಡು ಹೇಳಿ. ರಾಗಿ ತಿಂದವ ನೀರೋಗಿ, ಅದು ನಾವೇ ಹೇಳಿದ್ವಿ ಆಕಾಶವಾಣಿನಲ್ಲಿ. ಇನ್ನು ಎರಡು ಹೇಳಿ. ಅಕ್ಕಿ ತಿಂದವ ಅಕ್ಕಿ ಅಂತ ಆಗು. ಅಲ್ಲ, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟದ್ದಾಗಬೇಕು. ಸಿರಿಧಾನ್ಯ ಅಲ್ಲ ಅಕ್ಕಿ. ಪ್ರಯತ್ನ ಮಾಡಿ, ಗೊತ್ತಿರುತ್ತೆ. ಅಂದ್ರೆ ಗೊತ್ತಿರುತ್ತೆ. ಈಗ ನಾವು ಪ್ರಶ್ನೆ ಕೇಳಿದಾಗ ನಿಮ್ಗೆ ನೆನಪಾಗಲ್ಲ ಅಲ್ವಾ? ನೆನಪಾಗಲ್ಲ. ಯಾವಾಗ್ಲೂ ಇಲ್ಲೆಲ್ಲೋ ಕೇಳಿರ್ತೀವಿ, ಆಡಿರ್ತೀವಿ. ಇಂಥ ಸಂದರ್ಭದಲ್ಲಿ ಒಂದ್ಸರಿ ನೆನಪಾಗಲ್ಲ ನಮಗೆ. ಧನ್ಯವಾದ ಕುಮಾರ್ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ. ಆಲೂರು ತಾಲೂಕು ಹೊಳೆಕೊಪ್ಪಲು ಗ್ರಾಮದಿಂದ ಪುನೀತ್ ಅಂತ ಮಾತಾಡೋದು. ಪುನೀತ್, ಏನ್ ಮಾಡ್ತೀರಾ ಪುನೀತ್? ಸರ್, ನಾವು ಅಗ್ರಿಕಲ್ಚರ್. ಕೃಷಿ ಮಾಡ್ತೀರಾ? ಹೌದು ಸರ್. ನಮ್ಮ ಸಿರಿಧಾನ್ಯ ಧಾರೆ ಕಾರ್ಯಕ್ರಮ ಕೇಳ್ತೀರಾ? ಪ್ರಸಾರ ಆಗ್ತಾ ಇದೆ ಸರ್, ಕೇಳ್ತಾ ಇರ್ತೀನಿ ಅವಾಗವಾಗ. ಕುಕ್ಕುಟವಾಣಿ ಮತ್ತೆ ಗೋಕುಲವಾಣಿ ಅಲ್ಲೆಲ್ಲ ಪ್ರೈಸ್ ತಗೊಂಡಿದ್ದೆ. ತಗೊಂಡಿದ್ರಾ? ಈ ಹಂಗಾರೆ ಇವತ್ತು ತಗೋಬೇಕು ನೀವು. ಟ್ರೈ ಮಾಡ್ತೀನಿ. ಪ್ರಯತ್ನ ಮಾಡಿ. ಈಗ ನಾವು ಪ್ರಶ್ನೆ ಕೇಳ್ತೀವಿ ನಿಮ್ಗೆ, ಪ್ರಯತ್ನ ಮಾಡಿ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ. ನಿಮ್ಮ ಪ್ರಶ್ನೆ, ಕೃಷಿ ಇಲಾಖೆಯಲ್ಲಿ ಸಿರಿಧಾನ್ಯವನ್ನ ಪ್ರೋತ್ಸಾಹಿಸಲು ಇರುವ ಯೋಜನೆ ಎರಡು ಇದಾವೆ, ಯಾವ್ದದು? ಕಷ್ಟ ಆಗ್ಬಿಡ್ತಾ? ಕಷ್ಟ ಆಗ್ಬಿಡ್ತಾ? ನಿಮ್ಮಲ್ಲಿ ಅಷ್ಟು ಬೆಳೆಯಲ್ಲ ಅಲ್ವಾ? ಇಲ್ಲ ಸರ್, ನಮ್ಮ ಆಲೂರು ತಾಲೂಕಲ್ಲಿ ಇಲ್ಲ ಸರ್. ಆಲೂರು ಭಾಗದಲ್ಲಿ ಬಹುತೇಕ ಯಾವ್ದು ಬೆಳೆಯಲ್ಲ ಅನ್ಸುತ್ತೆ. ರಾಗಿ ಒಂದು ಬೆಳಿತೀವಿ ಸರ್, ಇನ್ನು ಯಾವುದು ಬೆಳೆಯಲ್ಲ. ಹೌದು ಹೌದು ಹೌದು ಹೌದು. ಪ್ರಯತ್ನ ಮಾಡಿದ್ರಿ ಪುನೀತ್. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಕರೆಯನ್ನು ಮಾಡ್ತಾ ಇರಿ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಕರೆ ತುಂಡಾಯಿತು. ಇವತ್ತು ಸುಮಾರು 9 ಜನ ಕರೆ ಮಾಡಿದ್ದಾರೆ ಈಗ. ಹಲೋ, ಹಲೋ, ನಮಸ್ತೆ, ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ, ಹೆಸರೇಳಿ. ಸರ್ ನವೀನ್ ಅಂತ. ನವೀನ್ ಎಲ್ಲಿಂದ? ಕೆಆರ್ಪೇಟೆಯಿಂದ. ಕೆಆರ್ಪೇಟೆಯಿಂದನಾ? ಏನ್ ಮಾಡ್ತೀರಾ ನವೀನ್ ನೀವು? ಒಬ್ಬ ಹೈಸ್ಕೂಲ್ ಟೀಚರ್. ಹೈಸ್ಕೂಲ್ ಟೀಚರ್? ನಮ್ಮ ಸಿರಿಧಾನ್ಯದಾರೆ ಕಾರ್ಯಕ್ರಮ ಕೇಳ್ತೀರಾ ನೀವು? ಅವಾಗವಾಗ ಕೇಳ್ತಾ ಇರ್ತೀವಿ ಸರ್. ಕೇಳ್ತಾ ಇರ್ತೀರಾ? ಪ್ರಶ್ನೆಗಳಿಗೆ ಉತ್ತರಿಸಬಹುದಾ? ಟ್ರೈ ಮಾಡ್ತೀನಿ ಸರ್. ಪ್ರಯತ್ನ ಮಾಡಿ. ಶುಭವಾಗಲಿ. ನವೀನ್ ಅವರೇ, ನಿಮ್ಮ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಸಿರಿಧಾನ್ಯ ಬೆಳೆಯುವ ದೇಶ ಯಾವುದು? ಮೂರು ದೇಶಗಳು. ಆಫ್ರಿಕಾ? ಇಲ್ಲ. ಅಲ್ಲ, ಯಾಕೆ ಆಫ್ರಿಕಾ ಹೇಳಿದ್ರಿ ನವೀನ್? ಮೇಡಮ್, ಅಲ್ಲಿ ಒಂದ್ ಸ್ವಲ್ಪ ಇದೆಯಲ್ಲ, ನೀಗ್ರೋಸ್ ಮತ್ತೆ ಆ ಒಂದು ಕಂಟ್ರಿ ಇದು ಅದರಲ್ಲೆಲ್ಲ ಅಲ್ಲಿ ಇರ್ಬೋದು ಅಂತ. ಇರ್ಬೋದು ಅಂತ ಗೆಸ್ ಮಾಡಿದ್ರೆ ನಿಮ್ಮ ಗೆಸ್ ತಪ್ಪಾಗ್ಬಿಟ್ಟಿದೆ ನೋಡಿ. ಆಯ್ತು ನವೀನ್, ಕರೆ ಮಾಡಿದ್ರಿ, ಖುಷಿ ಆಯ್ತು ನಮ್ಗೆ ನಿಮ್ ಜೊತೆ ಮಾತನಾಡಿ. ಪ್ರಯತ್ನ ಮಾಡ್ತಾರೆ ಮುಂದಿನ ಕಾರ್ಯಕ್ರಮಗಳಲ್ಲಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಹಲೋ, ಆಕಾಶವಾಣಿ. ಹಲೋ, ಇವತ್ತಿಗೆ ಸುಮಾರು ಒಂದು 10 ಜನ ಕರೆಯನ್ನು ಮಾಡಿದರು. ಇಲ್ಲಿಗೆ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಮುಕ್ತಾಯವನ್ನು ಮಾಡೋಣ. ಸಮಯದ ಅಭಾವ ಇರೋದ್ರಿಂದಾಗಿ ನಾವು ಲೈಫ್ ಮಿಷನ್ ಬಗ್ಗೆ ಮಾತನಾಡ್ತಾ ಇದ್ವಿ ಆಗ್ಲೇ, ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಮೇಡಮ್. ಖಂಡಿತ ಸರ್. ಅದೇ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ಲೈಫ್ ಮಿಷನ್ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಅಭಿವೃದ್ಧಿಯತ್ತ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಅದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜನರಲ್ಲಿ ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ನಮ್ಮ ಈ ಸರ್ಕಾರ ಹೊರಟಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನೀರಿನ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಮತ್ತು ಸುಸ್ಥಿರ ಆಹಾರ ಬಳಕೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು, ವೇಸ್ಟ್ ರಿಡಕ್ಷನ್ಸ್ ಅಂದರೆ ಪತ್ರಿಕೆಗಳ ಮೂಲಕ ಮ್ಯಾಗ್ಝಿನ್ಸ್ಗಳಿರುತ್ತೆ, ಕೃಷಿ ತ್ಯಾಜ್ಯಗಳಿರುತ್ತೆ, ಇವೆಲ್ಲವನ್ನು ಮರುಬಳಕೆ ಮಾಡೋದ್ರಿಂದ ಯಾವ ರೀತಿ ವೇಸ್ಟ್ನ ನಾವು ರೆಡ್ಯೂಸ್ ಮಾಡ್ಬೋದು. ಹಾಗೆ ಗೋಬರ್ ಗ್ಯಾಸ್ನ ಬಳಕೆ ಮಾಡೋದು ಹೆಚ್ಚಾಗಬೇಕು, ಎಲ್ ಪಿ ಜಿ ಬದಲಾಗಿ ಶೂನ್ಯ ಬಂಡವಾಳ ಕೃಷಿ, ಹೀಗೆ ಹೊಸ ಹೊಸ